ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿ ಇಂದಿನವರೆಗೂ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಜಾಲದಲ್ಲಿ ಬೆಳಗ್ಗೆ 9:05 ಬೆಂಗಳೂರು ಆಕಾಶವಾಣಿ 101.3 FM ಬೆಳಗ್ಗೆ 8:55 ವಿವಿಧ ಭಾರತಿ ಕನ್ನಡ 102.9 FM ಬೆಳಗ್ಗೆ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ತರಕಾರಿ ಬೆಳೆಗಳಲ್ಲಿ ಜೇನಿನ ಪರಾಗಸ್ಪರ್ಶ ಮತ್ತು ಅದರ ಮಹತ್ವ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಆರ್ಪಿ ಬದರಿಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ದಾಣೆ. ಮೊದಲಿಗೆ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ತರಕಾರಿ ಬೆಳೆಗಳಲ್ಲಿ ಜೇನಿನ ಪರಾಗಸ್ಪರ್ಶ ಮತ್ತು ಅದರ ಮಹತ್ವ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಆರ್ಪಿ ಬದರಿಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳಲ್ಲಿ ಹೆಚ್ಚಿನ ಒಂದು ಉತ್ಪಾದನೆಯನ್ನು ಪಡಿಬೇಕಾಗಿತ್ತಂದರೆ ಜೇನು ಹುಳುಗಳಿಂದ ಪರಾಗಸ್ಪರ್ಶ ಯಾವ ರೀತಿ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥ ವಿಚಾರವಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಕೀಟ ತಜ್ಞರಾದಂಥ ಡಾಕ್ಟರ್ ಬದರಿಪ್ರಸಾದ್ ಅವರು ಇದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಬದರಿಪ್ರಸಾದ್ ಅವರೇ. ನಮಸ್ಕಾರ. ಮೊದಲನೇದಾಗಿ ಈ ಪರಾಗಸ್ಪರ್ಶಕ್ಕೆ ಬಂದಾಗ ಜೇನು ಹುಳುಗರು ಸಾಮಾನ್ಯವಾಗಿ ಯಾವ ರೀತಿ ಪರಾಗಸ್ಪರ್ಶೆಯ ಕ್ರಿಯೆಯಲ್ಲಿ ಭಾಗವಹಿಸ್ತವೆ ಅಂತಿರ್ತಾವೆ? ಇದೊಂದು ನಮ್ಮ ಒಂದು ಪರಿಸರದಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸಿದಾಗ ಹೂವುಗಳು, ಅದರಲ್ಲಿ ದೊರೆತಕ್ಕಂತಹ ಪರಾಗ ಮತ್ತು ಮಕರಂದ, ಇವೆರಡು ಈ ಒಂದು ಜೇನಿನ ಒಂದು ಪ್ರಮುಖ ಆಹಾರ, ಜೇನಿಗೆ ಪ್ರಮುಖವಾದಂತಹ ಆಹಾರ. ಈ ಒಂದು ಪರಾಗ ಮತ್ತೆ ಮಕರಂದವನ್ನು ನಾವು ಪಡ್ಕೊಂಡು ಅದನ್ನ ಜೇನು ತುಪ್ಪವನ್ನಾಗಿ ಪರಿವರ್ತಿಸತಕ್ಕಂತ ಒಂದು ಕ್ರಿಯೆ. ಈ ಒಂದು ಕ್ರಿಯೆಯಲ್ಲಿ ಭಾಗವಹಿಸಿದಾಗ ತನ್ನ ಆಹಾರವನ್ನು ಹುಡುಕೊಂಡು ಹೋಗ್ತಕ್ಕಂತಹ ಜೇನು ಹುಳುಗಳು ಈ ಸ್ವಾಭಾವಿಕವಾಗಿ ಆ ಒಂದು ಹೂವುಗಳನ್ನು ಮುಟ್ಟಿದಾಗ ಅಥವಾ ಸ್ಪರ್ಶ ಮಾಡಿದಾಗ ಅವುಗಳಲ್ಲಿರ್ತಕ್ಕಂತಹ ಪರಾಗರೇಣುಗಳು ಇವುಗಳ ಒಂದು ದೇಹಕ್ಕೆ ಅಂಟಿಕೊಳ್ತವೆ. ಹಾಗೆ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಅವು ಸಂಚಾರ ಮಾಡುವಂತಹ ಕಾಲದಲ್ಲಿ ಒಂದು ಹೂವಿನ ಗಂಡು ಪರಾಗ ರೇಣುಗಳು ಆ ಒಂದು ಹೆಣ್ಣು ಹೂವಿನ ಮೇಲೆ ಬಿದ್ದು ಅದರ ಒಂದು ಶಲಾಕಾಗ್ರವನ್ನು ಸೇರಿ ಅಲ್ಲಿ ಆ ಒಂದು ಕ್ರಿಯೆ ಅಂದರೆ ಪರಾಗ ಸ್ಪರ್ಶ ಕ್ರಿಯೆ ಆಗಿ ಅಲ್ಲಿಂದ ಹಣ್ಣು ಹೂವು ಕಾಯಿ ಇವುಗಳು ರಚನೆ ಆಗಲಿಕ್ಕೆ ಸಹಕಾರ ಆಗುತ್ತೆ. ಇವುಗಳು ತನ್ನಿಂದ ತಾನೇ ಪ್ರಕೃತಿಯಲ್ಲಿ ನಡೀತಕ್ಕಂತಹ ಒಂದು ಕ್ರಿಯೆ, ಸಹಜ ಕ್ರಿಯೆ ಇದು. ಈಗ ತರಕಾರಿ ಬೆಳೆಗಳಿಗೆ ಬಂದಾಗ ವಿಶೇಷವಾಗಿ ಯಾವ್ಯಾವ ತರಕಾರಿಗಳಲ್ಲಿ ಜೇನು ಹುಳುಗಳಿಂದ ಪರಾಗಸ್ಪರ್ಶ ಕ್ರಿಯೆ ಅತ್ಯಂತ ಪ್ರಮುಖವಾಗಿ ನಡೀತಂತಿರ್ತವೆ? ಎಲ್ಲ ತರಕಾರಿ ಬೆಳೆಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಈ ಒಂದು ಕುಂಬಳ ಜಾತಿಯ ಗಿಡಗಳಲ್ಲಿ ಅಥವಾ ಕುಂಬಳ ಜಾತಿಗೆ ಸೇರಿದಂತಹ ಬೆಳೆಗಳಲ್ಲಿ ಇದರ ಒಂದು ಕ್ರಿಯೆ ಜಾಸ್ತಿ. ಬಹುಶಃ ಇದು ಒಂದು ಅದರ ಹೂವಿನ ಗಾತ್ರ ಮತ್ತೆ ಅದರಲ್ಲಿ ದೊರೆತಕ್ಕಂತಹ ಪರಾಗದ ಒಂದು ಪ್ರಮಾಣ, ಮಕರಂದದ ಪ್ರಮಾಣ, ಆ ಒಂದು ಹೂವಿನ ಆಕರ್ಷಣೆ ಬಹಳ ಪ್ರಮುಖವಾದಂತಹ ಕಾರಣ ಇರಬಹುದು. ಇವುಗಳು ಹೆಚ್ಚಾಗಿ ಈ ಒಂದು ಜೇನು ಹುಳುವಿನ ಒಂದು ಪರಾಗಸ್ಪರ್ಶ ಕ್ರಿಯೆಗೆ ಬಹಳ ಚೆನ್ನಾಗಿ ಸ್ಪಂದಿಸುತ್ತೆ. ಹಾಗಾಗಿ ನಾವು ಇಳುವರಿಯನ್ನ ನಾವು ಗಮನಿಸಿದಾಗ ಸೂಕ್ತವಾಗಿ ಸಾಮಾನ್ಯವಾಗಿ ಈ ಒಂದು ತರಕಾರಿಯ ಬೆಳೆಗಳಲ್ಲಿ ಯಾವುದೇ ಒಂದು ನಾವು ಸಾಮಾನ್ಯವಾಗಿ ಗಮನಿಸಿದಾಗ ಟೊಮೆಟೊ ಇರ್ಬೋದು, ಬೀನ್ಸ್ ಇರ್ಬೋದು, ಬೆಂಡೆಕಾಯಿ ಇರ್ಬೋದು, ಎಲ್ಲ ಒಂದು ಈ ಒಂದು ಸಾಮಾನ್ಯ ಬೆಳೆಗಳಲ್ಲಿ ಸುಮಾರು 40-45% ಇಳುವರಿಯನ್ನು ಹೆಚ್ಚಳವನ್ನು ಕಾಣ್ತೀವಿ. ಅದೇ ರೀತಿ ನಾವು ಈ ಒಂದು ಕುಂಬಳ ಜಾತಿ ಅಥವಾ ಸೌತೆಕಾಯಿ ಜಾತಿಯ ಬೆಳೆಗಳನ್ನು ನಾವು ಬಳ್ಳಿಗಳನ್ನು ಗಮನಿಸಿದಾಗ ಅದರಲ್ಲಿ 100% ಅಧಿಕ ಅಂದರೆ ಇಳುವರಿಯಲ್ಲಿ ದ್ವಿಗುಣಗೊಳ್ಳತಕ್ಕಂಥದ್ದು ಅಂತ ನಾವು ಹೇಳ್ಬೋದು. ಅಷ್ಟೊಂದು ಪ್ರಮಾಣದಲ್ಲಿ ಈ ಒಂದು ಜೇನಿನ ಪರಾಗಸ್ಪರ್ಶ ಒಂದು ಪಾತ್ರವನ್ನು ವಹಿಸುತ್ತೆ ಅದರಲ್ಲಿ. ಇತ್ತೀಚೆಗೆ ಈ ಒಂದು ಜೇನಿನ ಪರಾಗಸ್ಪರ್ಶ, ಯಾಕಂದ್ರೆ ಜೇನು ಹುಳುಗಳ ಸಂಖ್ಯೆ ಅಥವಾ ಸಂತತಿ ಕಡಿಮೆ ಆಗಿದೆ, ಈ ಒಂದು ಸಂತತಿಯನ್ನ ಜಾಸ್ತಿ ಮಾಡಬೇಕಾದ್ರೆ ಯಾವ ರೀತಿ ಒಂದು ವಾತಾವರಣವನ್ನ ರೈತ ಬಾಂಧವರು ವಿವಿಧ ಈ ಒಂದು ತರಕಾರಿ ತೋಟಗಳಲ್ಲಿ ಕಲ್ಪಿಸಬೇಕಂತಿರ್ತಾವು? ಮೊದಲನೇದಾಗಿ ಈ ಒಂದು ನಾವು ಇವತ್ತಿನ ದಿವಸ ನಾವು ಗಮನಿಸ್ತಾ ಇದ್ದೀವಿ, ಹೆಚ್ಚು ಹೆಚ್ಚು ತರಕಾರಿಯನ್ನ ಬೆಳೆಯತಕ್ಕಂತ ಒಂದು ಉದ್ಯೋಗದಲ್ಲಿ ರೈತರು ಏನ್ ಮಾಡ್ತಾ ಇದಾರೆ, ಸಾಕಷ್ಟು ಪ್ರಮಾಣದ ಒಂದು ಕೀಟನಾಶಕಗಳನ್ನ ಅದರಲ್ಲೂ ರಾಸಾಯನಿಕ ಕೀಟನಾಶಕಗಳನ್ನ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಮಾಣ ನೇರವಾಗಿ ಜೇನು ಹುಳುಗಳಿಗೆ ಅಲ್ಲ ಮನುಷ್ಯರ ಮೇಲೂ ಸಹ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ ಅವರ ಆರೋಗ್ಯದ ಮೇಲೆ. ಹಾಗೂ ರೈತರಿಗೆ ಸಹ ಬಹಳಷ್ಟು ಸನ್ನಿವೇಶದಲ್ಲಿ ಆ ಒಂದು ಕೀಟನಾಶಕದ ಅಗತ್ಯತೆಯೇ ಇರೋದಿಲ್ಲ, ಆದರೂ ಸಹ ಅದನ್ನ ಒಂದು ರೂಟೀನ್ ಆಗಿ ಅವರು ಬಳಕೆ ಮಾಡ್ತಾನೆ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ ಒಂದು ಕೀಟನಾಶಕದ ಬಳಕೆಯನ್ನು ಅವರು ಕಡಿಮೆ ಮಾಡಬೇಕಾಗುತ್ತೆ. ಅದರ ಬದಲಾಗಿ ಜೈವಿಕ ಕೀಟನಾಶಕಗಳನ್ನು ನಾವೇನು ಕರಿತೀವಿ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಲಭ್ಯ ಇದೆ. ಇವತ್ತು ಬೇವಿನ ಮೂಲದ ಕೀಟನಾಶಕಗಳಿರ್ಬೋದು ಅಥವಾ ನಮ್ಮ ಮನೆಯಲ್ಲೇ ತಯಾರಿಸ್ಕೊಳ್ಬೋದಂತಹ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕಷಾಯ ಇರ್ಬೋದು, ಅಥವಾ ನಾವು ಸಾಧಾರಣವಾಗಿ ಗಮನಿಸಿದಾಗ ಈ ಒಂದು ತರಕಾರಿ ಬೆಳೆಗಳಿಗೆ ಬರ್ತಕ್ಕಂಥದ್ದು ಸಾಧಾರಣವಾಗಿ ಈ ಒಂದು ರಸ ಹೀರ್ತಕ್ಕಂತಹ ಕೀಟಗಳು. ಈ ಒಂದು ಕೀಟಗಳನ್ನು ನಾವು ಒಂದು ಹತೋಟಿ ಮಾಡಬೇಕಂತ ಹೇಳಿದರೆ ಅಂಟು ಬಲೆಗಳು ಸಾಕಷ್ಟು ನಮ್ಮಲ್ಲಿ ಲಭ್ಯ ಇದೆ. ಉದಾಹರಣೆಗೆ ಈಗ ಥ್ರಿಪ್ಸ್ ನುಷಿಯನ್ನು ಹತೋಟಿ ಮಾಡಬೇಕಾದ್ರೆ ನೀಲಿ ಅಂಟು ಬಲೆಗಳಿದ್ದಾವೆ, ಅದೇ ರೀತಿ ಬಿಳಿ ನೊಣಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಹಳದಿ ಅಂಟು ಬಲೆಗಳಿದ್ದಾವೆ. ಈ ಒಂದು ಅಂಟು ಬಲೆಗಳನ್ನು ಬಳಸಿ ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆದರೆ ಅವುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅವುಗಳ ಆಕರ್ಷಣೆಗೊಂಡು ಆ ಒಂದು ಬಣ್ಣಕ್ಕೆ ಆಕರ್ಷಣೆಗೊಂಡು ಅವುಗಳ ಹತೋಟಿ ಆಗುತ್ತೆ. ಅದೇ ಥರದಲ್ಲಿ ನಾವು ಆ ಒಂದು ಭೂಮಿಗೆ ಬೇವಿನ ಹಿಂಡಿಯನ್ನು ನೀಡಿದಾಗ ಅವುಗಳ ಸಂಖ್ಯೆಯನ್ನು ನಾವು ಕಡಿಮೆ ಮಾಡಬಹುದು. ಅದೇ ರೀತಿ ಪೊಟ್ಯಾಶ್ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ನಾವು ಬಳಕೆ ಮಾಡಿದಾಗ ಈ ಒಂದು ರಸ ಇರತಕ್ಕಂಥ ಕೀಟಗಳನ್ನು ನಾವು ಹತೋಟಿ ಮಾಡಬಹುದು. ಈ ರೀತಿಯಾಗಿ ಬೇರೆ ವಿಧದಲ್ಲಿ ಆ ಒಂದು ಕೀಟಗಳನ್ನು ನಾವು ರಕ್ಷಣೆ ಮಾಡಿದಾಗ ತನ್ನಿಂತಾನೇ ಆ ರಾಸಾಯನಿಕದ ಬಳಕೆ ಕಡಿಮೆ ಆಗ್ತಾ ಹೋಗುತ್ತೆ, ಆ ಜೇನು ಹುಳುಗಳ ಸಂಖ್ಯೆ ಸಹ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇದು ಒಂದು. ಎರಡನೇದಾಗಿ ನಾವು ಬಹಳ ಮುಖ್ಯವಾಗಿ ಜೇನು ಹುಳುಗಳ ಬಗ್ಗೆ ಅವುಗಳ ಉಳಿಸ್ಬೇಕಂತ ಹೇಳಿದ್ರೆ ನಾವು ಕಾಡಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈಗ ಬೇರೆ ಬೇರೆ ಪ್ರಭೇದದ ಜೇನು ತಳಿಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ನಾವು ಹೆಜ್ಜೇನು ಇರ್ಬೋದು, ಚಿಟ್ಟು ಜೇನು ಅಂತ ಕರಿತೀವಿ, ನಮ್ಮಲ್ಲಿ ನಾವು ಸಾಕಾಣಿಕೆ ಮಾಡ್ತಕ್ಕಂತಹ ತುಡುವೆ ಜೇನಿದೆ, ಅದೇ ರೀತಿ ಯುರೋಪಿಯನ್ ಜೇನಿದೆ. ನಾವು ಸಾಧಾರಣವಾಗಿ ನಾವು ಬಯಲಿನಲ್ಲಿ ಕಂಡು ಬರ್ತಕ್ಕಂಥದ್ದು ಚಿಟ್ಟು ಜೇನು ಅಥವಾ ಸಣ್ಣ ಜೇನು ಅಥವಾ ಕೋಲು ಜೇನು ಅಂತ ಕರೀತಾರೆ. ಹೆಜ್ಜೇನನ್ನ ಸಾಧಾರಣವಾಗಿ ನಾವು ಸಾಕ್ಲಿಕ್ಕೂ ಸಾಧ್ಯ ಇಲ್ಲ, ಅವುಗಳನ್ನ ಮುಟ್ಲಿಕ್ಕೂ ಸಹ ಸಾಧ್ಯ ಇಲ್ಲ, ಅಷ್ಟೊಂದು ರಾಕ್ಷಸಿ ಪ್ರವೃತ್ತಿಯನ್ನು ತೋರ್ತವೆ. ಆದ್ರೆ ನಾವು ಈ ಕೋಲು ಜೇನು ಅಥವಾ ಚಿಟ್ಟು ಜೇನು ಅಂತ ಏನ್ ಕರಿತೀವಿ ಇವುಗಳನ್ನ ನಾವು ಸಾಧಾರಣವಾಗಿ ನಾವು ಅವುಗಳ ಒಂದು ಉಪಯೋಗವನ್ನ ಪಡ್ಕೊಳ್ಬಹುದು. ನಾವು ಕಾಡಿನಲ್ಲಿ ಎಲ್ಲಾದ್ರೂ ಅವುಗಳ ಒಂದು ಗೂಡನ್ನ ನಾವು ಕಂಡ್ರೆ ಅವುಗಳನ್ನ ಸಾಧ್ಯವಾದ್ರೆ ಅವುಗಳಿಗೆ ಹಾನಿಯಾಗದಂತೆ ಆ ಗೂಡನ್ನ ಅಥವಾ ಅದು ಕಟ್ಟಿರ್ತಕ್ಕಂತಹ ಕಟ್ಟಿಗೆಯನ್ನ ನಾವು ತುಂಡರಿಸಿ ಅದನ್ನು ಹುಷಾರಾಗಿ ತಂದು ನಮ್ಮ ತರಕಾರಿ ಹೊಲಗಳ ಸಮೀಪದಲ್ಲಿ ಅದನ್ನು ಇಟ್ಟಿದ್ದೇ ಆದ್ರೆ ಅವುಗಳ ಒಂದು ಪರಾಗಸ್ಪರ್ಶ ಕ್ರಿಯೆ ನಿರಂತರವಾಗಿ ನಡೆಯುತ್ತೆ. ಇವು ಈ ರೀತಿಯಾದಂತಹ ಒಂದು ಸ್ಥಳಾಂತರ ಮಾಡಲಿಕ್ಕೆ ಬಹಳ ಒಕ್ಕೊಳ್ತಕ್ಕಂತಹ ಒಂದು ಜೇನಿನ ಪ್ರಭೇದ, ಈ ಚಿಟ್ಟು ಜೇನು ಅಥವಾ ಕೋಲ್ ಜೇನು ಅಂತ ಹೇಳ್ತಕ್ಕಂಥ ಸಣ್ಣ ಜೇನು ಅಂತ ಹೇಳ್ತಾರೆ. ಹೌದು, ಇದನ್ನ ನಾವು ಬಹಳ ಚೆನ್ನಾಗಿ ಒಕ್ಕೊಳ್ತವೆ. ಎಲ್ಲಿ ಸಾಧ್ಯ ಇದೆ ಅಲ್ಲಿ ತಂದು ಅವುಗಳನ್ನ ನೆರಳಿನಲ್ಲಿ ಅದನ್ನ ಮತ್ತೆ ನೇತು ಬಿಟ್ರೆ ಅವುಗಳು ಅಲ್ಲಿಯೇ ತಮ್ಮ ಸಂಸಾರವನ್ನು ಮುಂದುವರಿಸ್ತವೆ. ಇದು ಬಹಳ ಪ್ರಮುಖ. ಎರಡನೇದಾಗಿ ಈ ಒಂದು ನಾವು ಪೆಟ್ಟಿಗೆಯಲ್ಲಿ ಇಟ್ಟು ಸಾಕ್ತಕ್ಕಂತಹ ಜೇನನ್ನ ನಾವು ಸಾಧ್ಯವಾದಾಗ ಯಾವಾಗ ಅದು ಬೆಳೆಗಳು ಹೂ ಬಿಡ್ತಕ್ಕಂತಹ ಸಮಯದಲ್ಲಿ ಅವುಗಳನ್ನ ನಾವು ಸ್ಥಳಾಂತರ ಮಾಡಿ ಆ ಒಂದು ಹೊಲದಲ್ಲಿ ಇಟ್ಟಾಗ ಅವುಗಳ ಒಂದು ಕಾರ್ಯವನ್ನು ನಾವು ಗಮನಿಸಬಹುದು. ಇದು ಬಹಳ ಮುಖ್ಯ. ಅದೇ ರೀತಿಯಾಗಿ ಯಾವಾಗ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಈ ಜೇನು ಕುಟುಂಬಗಳನ್ನು ಅಲ್ಲಿಂದ ಸ್ಥಳಾಂತರ ಮಾಡಬೇಕಾಗುತ್ತೆ. ಒಂದು ಅಥವಾ ಎರಡು ದಿನಗಳ ಮಟ್ಟಿಗೆ ಆ ಒಂದು ಸ್ಥಳದಿಂದ ಅವುಗಳನ್ನು ದೂರ ಒಯ್ದು ನಂತರ ಮತ್ತೆ ಅದನ್ನ ತಂದು ಸ್ವಸ್ಥಾನದಲ್ಲಿ ಇಡಬಹುದು. ಈ ಒಂದು ಕ್ರಿಯೆಯನ್ನು ಅನುಸರಿಸಿದಾಗ ಆ ಒಂದು ರಾಸಾಯನಿಕದಿಂದ ಅದರ ಮೇಲೆ ಆಗ್ತಕ್ಕಂಥ ಪರಿಣಾಮವನ್ನು ಕಡಿಮೆ ಮಾಡಬಹುದಾಗತ್ತೆ. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶವನ್ನು ಗಮನಿಸಬೇಕು. ಈಗ ತರಕಾರಿಗಳು ಹೂ ಬಿಡಲಿಕ್ಕೆ ಪ್ರಾರಂಭ ಆಗ್ತವೆ. ಹೂ ಬಿಡಲಿಕ್ಕೆ ಪ್ರಾರಂಭವಾದ ಮೇಲೆ ಅಲ್ಲಿ ಪರಾಗಸ್ಪರ್ಶ ಎಷ್ಟು ದಿನಗಳ ಅವಧಿವರೆಗೆ ನಡೀತಂತಿರ್ತಾವೆ? ಈ ಜೇನು ಹುಳಗಳಿಂದ ಅಂದಾಜಾಗಿ ಅವಧಿಗಳಿರ್ತಾವೆ, ಹೇಗೆಲ್ಲ? ಜೇನು ಹುಳಕ್ಕೆ ಕಡ್ಡಾಯವಾಗಿ ಅದು ಒಂದು ಅವಧಿ ಇರುತ್ತೆ. ನಾವು ಸಾಧಾರಣವಾಗಿ ಹೇಳತಕ್ಕಂಥದ್ದು ಬೆಳೆಗಳು ಶೇಕಡ 5-10% ಹೂಗಳನ್ನು ಅರಳಿದಾಗ, ಯಾವುದೇ ಒಂದು ಬೆಳೆಯಲ್ಲಿ 5-10% ಅರಳಿದಾಗ ಈ ಒಂದು ಜೇನು ಗೂಡುಗಳನ್ನ ನಾವು ಆ ಒಂದು ಹೊಲದಲ್ಲಿ ಇಡಬೇಕಾಗತ್ತೆ. ಇಡಬೇಕಾದ್ರೆ ಒಂದು ಎಷ್ಟು ಇಡಬೇಕು ಅನ್ನೋದು ಬಹಳ ಮುಖ್ಯ. 1 ಎಕರೆ ಕನಿಷ್ಠ 2-3 ಪೆಟ್ಟಿಗೆಗಳನ್ನ ನಾವು ಇಡಬೇಕಾಗುತ್ತೆ. ಎರಡರಿಂದ ಮೂರು ಜೇನು ಪೆಟ್ಟಿಗೆಗಳನ್ನ ಇಡಬೇಕಾಗತ್ತೆ. ಈ ಒಂದು ಪ್ರಮಾಣದಲ್ಲಿ ನಾವು ಇಟ್ಟಾಗ, ಇಲ್ಲಾಂದ್ರೆ ನಾವು ಮತ್ತೆ ಜಾಸ್ತಿ ಇಟ್ಟಾಗ ಸಹ ಅವುಗಳಿಗೆ ಪರಾಗದ ಕೊರತೆ ಆಗಬಹುದು. ಅವಾಗ ಅವು ಒಂದು ಹೊಲದಿಂದ ಮತ್ತೊಂದು ಹೊಲಕ್ಕೆ ಹೋಗಬಹುದಾಗತ್ತೆ. ಅದನ್ನ ತಡೆಗಟ್ಟಲಿಕ್ಕೆ ಅವುಗಳ ಪ್ರಮಾಣವನ್ನು ಸಹ ನಾವು ನಿಯಂತ್ರಣ ಮಾಡಬೇಕಾಗತ್ತೆ. 2-3 ಪೆಟ್ಟಿಗಳು 1 ಎಕರೆ ಪ್ರದೇಶಕ್ಕೆ ಬೇಕಾಗುತ್ತೆ. ಈಗ ರೈತರು ಎಕರೆಗೆ 2-3 ಒಂದು ಜೇನು ಪೆಟ್ಟಿಗಳನ್ನ ತಂದು ಹಾಕ್ತಾರೆ. ಈ ವರ್ಷ ಯಾವುದೋ ಒಂದು ಸೌತೆ ಬಳ್ಳಿಯನ್ನು ಹಾಕಿರ್ತಾರೆ ಅಥವಾ ಹೀರೆಕಾಯಿಯನ್ನು ಹಾಕಿರ್ತಾರೆ, ಅಲ್ಲಿ ಪರಾಗಸ್ಪರ್ಶ ಆಗುತ್ತೆ, ಚೆನ್ನಾಗಿ ಇಳುವರಿ ಬರುತ್ತೆ. ನೆಕ್ಸ್ಟ್ ಅವರು ಬೆಳೆ ಬದಲಾವಣೆ ಮಾಡ್ತಾರೆ, ಅಲ್ಲಿ ಬೇರೆ ಬೆಳೆಗಳಿಗೆ ಹೋಗ್ಬೇಕಾಗತ್ತೆ ಅನಿವಾರ್ಯವಾಗಿ. ಏಕದಳ ಧಾನ್ಯದ ಬೆಳೆಗಳಿರ್ಬೋದು, ಅಲ್ಲೆಲ್ಲ ಹೋಗ್ಬೇಕಾಗತ್ತೆ. ಅಥವಾ ಆಫ್ ಸೀಸನ್ ಅಂತೇಳಿ ಬೇಸಿಗೆ ಹಂಗಾಮಲ್ಲಿ ಯಾವುದೇ ಬೆಳೆ ಇರೋದಿಲ್ಲ, ಅಂತ ಸಂದರ್ಭದಲ್ಲಿ ಈ ಪೆಟ್ಟಿಗೆಗಳನ್ನ ಹೇಗೆ ನಿರ್ವಹಣೆ ಮಾಡ್ಬೇಕಂತಿರ್ತಾವೆ? ಬಹಳ ಮುಖ್ಯವಾಗಿ ಈ ಒಂದು ಬೆಳೆಗಳಲ್ಲಿ ಸಾಧಾರಣವಾಗಿ ನಾವು ಈ ಒಂದು ಭಾಗದಲ್ಲಿ ನೋಡ್ತಕ್ಕಂಥದ್ದು ತರಕಾರಿ ಬೆಳೆಯತಕ್ಕಂತ ಪ್ರದೇಶಗಳಲ್ಲಿ ಒಂದಾದ್ಮೇಲೆ ಒಂದರ ನಂತರ ಮತ್ತೊಂದು ತರಕಾರಿ ಬೆಳೆಯನ್ನು ಹೆಚ್ಚು ಬೆಳೀತಾರೆ. ಇದು ಮೊದಲನೇದು. ಒಂದು ವೇಳೆ ಹಾಗಿಲ್ಲದೆ ತಾವು ಹೇಳದಂಗೆ ಬೆಳೆ ಪರಿವರ್ತನೆ ಮಾಡಿದ್ರು, ಅವುಗಳಿಗೆ ಆಹಾರ ಸಿಗ್ಲಾರ್ದಂಗೆ ಆಯ್ತು ಆ ಒಂದು ಹೊಲದಲ್ಲಿ, ಆಗಲೂ ಸಹ ರೈತರು ಚಿಂತೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಈ ಒಂದು ಜೇನು ಹುಳುಗಳು ಸುಮಾರು 1/2 ಕಿಲೋಮೀಟರ್ 1.5 ಕಿಲೋಮೀಟರ್ ತನಕ ಸಂಚಾರ ಮಾಡಿ ತನ್ನ ಆಹಾರವನ್ನ ತಾವು ಹುಡ್ಕೊಳ್ತಕ್ಕಂತ ಶಕ್ತಿಯನ್ನು ಹೊಂದಿರುತ್ತೆ. ಇದು ಬಹಳ ಮುಖ್ಯ. ಬೇರೆ ಹೊಲಗಳಲ್ಲಿ ಅಥವಾ ಸಮೀಪದಲ್ಲಿ ಎಲ್ಲಾದರೂ ಬೇರೆ ಬೆಳೆಗಳಿದ್ರೆ ಅಲ್ಲಿಂದ ತರುತ್ತೆ. ಬೇಡ, ನಮ್ಮಲ್ಲೇ ರಕ್ಷಣೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಯಾವ ರೈತರು ಈ ಒಂದು ಜೇನು ಸಾಕಾಣಿಕೆಯನ್ನು ಮಾಡ್ತಾರೆ ಅಂತವ್ರಿಗೆ ಇವತ್ತೊಂದು ದಿವಸ 10 ಹಲವಾರು ಈ ಒಂದು ಹೊಲದ ಬದುಗಳಲ್ಲಿ ಹಾಕೊಳ್ಳಿಕ್ಕೆ ಆಗ್ತಕ್ಕಂತಹ ಪರಾಗ ಮತ್ತೆ ಮಕರಂದವನ್ನು ನೀಡತಕ್ಕಂತಹ ಸಸ್ಯಗಳು ಇದಾವೆ, ಅಥವಾ ಮರ ಬಳ್ಳಿಗಳಿದ್ದಾವೆ, ಅಥವಾ ಮನೆಗಳ ಮೇಲೆ ಹಬ್ಬಿಸ್ತಕ್ಕಂತಹ ಬಳ್ಳಿಗಳು ಸಹ ಇದ್ದಾವೆ. ಇವುಗಳನ್ನ ಹಾಕಿದಾಗ ನಿರಂತರವಾಗಿ ಅವುಗಳ ಆಹಾರವನ್ನು ಅವುಗಳು ಅಲ್ಲೇ ಸ್ಥಳದಲ್ಲಿ ನೀಡ್ತಕ್ಕಂಥವು. ಇದು ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ, ಈ ಒಂದು ನೀವು ತಾವೇನ್ ಹೇಳಿರಿ, ಒಂದು ಆಫ್ ಸೀಸನ್ ಅಥವಾ ಆಪತ್ಕಾಲದಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದಾಗ ಅವುಗಳಿಗೆ ಕನಿಷ್ಠ 2 ದಿನಕ್ಕೆ 1 ನಾವು ಸಕ್ಕರೆಯ ಒಂದು ಪಾನಕವನ್ನು ನಾವು ತಯಾರಿ ಮಾಡಿ ಕೃತಕವಾಗಿ ಸಹ ಅವುಗಳನ್ನ ಪೋಷಣೆ ಮಾಡಬಹುದು. ಇದು ಸಹ ಸಾಧ್ಯ ಇದೆ. ಅದರ ಜೊತೆಗೆ ಬೇರೆ ಎಲ್ಲಾದರೂ ನಮಗೆ ಕಾಡು ಜಾತಿಯ ಹೂಗಳು ಸಿಕ್ತು, ಅದರಲ್ಲಿ ಪರಾಗ ಇತ್ತಂತ ಹೇಳಿದ್ರೆ, ಆ ಪರಾಗವನ್ನ ತಂದು ನಾವು ಈ ಒಂದು ಸಕ್ಕರೆಯ ಪಾಕದ ಜೊತೆಗೆ ಮಿಶ್ರಣ ಮಾಡಿ ಕೊಟ್ಟಾಗ ಪರಾಗ ಮತ್ತೆ ಮಕರಂದ ಎರಡೂ ಸಹ ನಾವು ಲಭ್ಯವಾಗಿ ಒದಗಿಸಿಕೊಟ್ಟಂಗೆ ಆಗುತ್ತೆ. ಕೃತಕವಾಗಿ ಅವುಗಳ ಒಂದು ಈ ಒಂದು ಬೇಸಿಗೆ ಹಂಗಾಮು ಕಳೆಯೋ ತನಕ ನಾವು ನಿರ್ವಹಣೆ ಮಾಡಬಹುದು. ಈಗ ಒಂದು ಜೇನು ಡಬ್ಬೆ ಅಥವಾ ಒಂದು ಜೇನುಗೂಡಿನಿಂದ ಸಾಮಾನ್ಯವಾಗಿ ಪೆಟ್ಟಿಗೆಯನ್ನು ಇಟ್ಟಾಗ ಅಲ್ಲಿ ಒಂದು ಸೀಸನ್ ಅಲ್ಲಿ ಎಷ್ಟು ದಿನಗಳಿಗೆ ಜೇನು ನಾವು ಅದನ್ನ ಹಾರ್ವೆಸ್ಟ್ ಮಾಡಬಹುದು ಅಥವಾ ತಕ್ಕೋಬಹುದು ಜೇನನ್ನ? ಜೇನು ಸಾಧಾರಣವಾಗಿ ನಮ್ಮಲ್ಲಿ ನಾವು ಮಲೆನಾಡಿನ ಒಂದು ಪ್ರದೇಶದಲ್ಲಿ ತಗೊಂಡಾಗ ಕನಿಷ್ಠ ಅಂತ ಹೇಳಿದ್ರೆ 8-12 ಕೆಜಿ ತನಕ ಒಂದು ಜೇನುತುಪ್ಪವನ್ನ 1 ವರ್ಷದಲ್ಲಿ ತಗೊಳ್ಬಹುದು ಅಂತ ಹೇಳ್ತೀವಿ. ಅಂದ್ರೆ ಕನಿಷ್ಠ ವರ್ಷದಲ್ಲಿ 3 ಸಲ ಅಥವಾ 4 ಸಲ ನಾವು ಜೇನುತುಪ್ಪವನ್ನು ತೆಗಿಬಹುದು. ನಮ್ಮ ಈ ಒಂದು ರಾಯಚೂರಿನಂತಹ ಒಂದು ಬಿಸಿಲು ಪ್ರದೇಶದಲ್ಲಿ ಇಲ್ಲಿ ನಮ್ಮ ಆಹಾರದ ಲಭ್ಯತೆಯ ಮೇಲೆ ಈ ಒಂದು ಪ್ರಮಾಣ ವ್ಯತ್ಯಾಸ ಆಗುತ್ತೆ. ಕನಿಷ್ಠ 5-8 ಕೆಜಿಯಷ್ಟು ಜೇನುತುಪ್ಪವನ್ನು ನಾವು ಇಲ್ಲಿ ತಗೊಳ್ಬಹುದು, ಈ ಒಂದು ಪ್ರದೇಶದಲ್ಲೂ ಸಹ ತಗೊಳ್ಬಹುದು. ಆದ್ರೆ ನಮ್ಮಲ್ಲಿ ಹತ್ತಿರದಲ್ಲಿ ಗುಡ್ಡಗಾಡು ಅಥವಾ ಕಾಡು ಪ್ರದೇಶಗಳೇನಾದ್ರೂ ಪಕ್ಕದಲ್ಲಿ ಗ್ರಾಮದ ಪಕ್ಕದಲ್ಲಿ ಇತ್ತಂದ್ರೆ ಈ ಪ್ರಮಾಣ ಮಲೆನಾಡಿನಷ್ಟೇ ಸಿಗುತ್ತೆ, ನಮ್ಮಲ್ಲೂ ಸಹ ಸಿಗುತ್ತೆ. ಆದರೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಜೇನು ತುಪ್ಪಕ್ಕಿಂತ ಆ ಜೇನಿನ ಪರಾಗಸ್ಪರ್ಶದ ಮಹತ್ವವನ್ನು ನಾವು ರೈತರು ನೋಡಬೇಕು. ಎರಡನೇದಾಗಿ ಜೇನು ತುಪ್ಪ ಅಥವಾ ಪರಾಗಸ್ಪರ್ಶದಷ್ಟೇ ಜೇನು ಕುಟುಂಬಗಳ ವಿಂಗಡಣೆ ಮಾಡಿ ಅದರ ಮಾರಾಟ ಮಾಡೋದು. ಈಗ ಜೇನು ತುಪ್ಪಕ್ಕಿಂತ ಜೇನು ಕುಟುಂಬವನ್ನು ಮಾರಾಟ ಮಾಡಿದರೆ ಹೆಚ್ಚಿನ ಒಂದು ಲಾಭವನ್ನು ರೈತ ವಿಂಗಡಣೆ ವಿಂಗಡಣೆ ಅಂತ ಹೇಳಿದ್ರೆ ಸಾಧಾರಣವಾಗಿ ಈ ಒಂದು ಜೇನು ಕುಟುಂಬ ಸಾಧಾರಣವಾಗಿ ಹೇಳಬೇಕಾದ್ರೆ ಒಂದು ಜೇನು ಕುಟುಂಬವನ್ನು ನಾವು ಹೊರಗಡೆಯಿಂದ ತಗೊಂಡು ಬರ್ಬೇಕಾದ್ರೆ ಸಾಧಾರಣವಾಗಿ ನಾಲ್ಕು ಫ್ರೇಮ್ ಅಂತ ಹೇಳ್ತಾರೆ, ಒಂದು ಅಥವಾ ಹುಟ್ಟು ಅಂತ ಹೇಳ್ತಾರೆ. ನಾಲ್ಕು ಹುಟ್ಟಿನಷ್ಟು ಒಂದು ಜೇನು ಹುಳಗಳು ಮರಿ ಮೊಟ್ಟೆಗಳನ್ನು ಕೊಡ್ತಾರೆ, ಒಂದು ಜೇನು ಹುಳವನ್ನು ಕೊಟ್ಟಿರ್ತಾರೆ. ನಮ್ಮಲ್ಲಿ ಬಂದು ಒಂದು ಎರಡು ತಿಂಗಳು ಅವುಗಳನ್ನು ರಕ್ಷಣೆ ಮಾಡಿದರೆ ನಾಲ್ಕು ತಟ್ಟಿನಷ್ಟು ಇರತಕ್ಕಂತಹ ಜೇನು ಹುಳಗಳು ಎಂಟು ತಟ್ಟಿನಷ್ಟು ಆಗ್ತವೆ. ಆ ಎಂಟು ತಟ್ಟಿನಷ್ಟು ಆದಾಗ ನಾವು ಆ ನಾಲ್ಕು ತಟ್ಟುಗಳ ಒಂದು ಹುಳವನ್ನು ಮತ್ತೆ ನಾವು ಮಾರಾಟ ಮಾಡಿಕೊಳ್ಬಹುದು. ಈ ರೀತಿ ಮಾರಾಟ ಮಾಡೋದ್ರಿಂದ ಒಂದು ಕುಟುಂಬಕ್ಕೆ 2,000 ರೂಪಾಯಿಗಳಷ್ಟು ಆದಾಯ ಇದೆ. ಇದನ್ನ ವರ್ಷದಲ್ಲಿ ನಾವು ನಿರಂತರವಾಗಿ ಬೇಕಾದ್ರೆ ನಾಲ್ಕು ಸರಿ ಒಂದು ಪೆಟ್ಟಿಗೆಯಿಂದ ನಾಲ್ಕು ಭಾಗಗಳನ್ನು ಮಾಡಬಹುದು. ಅಂದ್ರೆ ಸುಮಾರು 8,000 ರೂಪಾಯಿಗಳ ಒಂದು ಆದಾಯ ಇದೆ. ಹಾಗಾಗಿ ನಾವು ಜೇನು ತುಪ್ಪನೇ ತೆಗಿಬೇಕಂತ ಅನ್ಕೊಳ್ಳೋದಕ್ಕಿಂತ ಜೇನು ಕುಟುಂಬಗಳನ್ನ ವಿಂಗಡಣೆ ಮಾಡಿ ಮಾರಾಟ ಮಾಡೋದು ಸಹ ಲಾಭದಾಯಕ. ಅಂದ್ರೆ ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹಲವಾರು ಭಾಗಗಳಲ್ಲಿ ಈ ತರಕಾರಿಗಳನ್ನ ಬೆಳೆಯುವಂತ ರೈತರು ಜಾಸ್ತಿ ಬೆಳೀತಾರೆ. 10 ಎಕರೆ, 20 ಎಕರೆ, 4 ಎಕರೆ, 3 ಎಕರೆ ಎಲ್ಲ ಈ ವಿಶೇಷವಾಗಿ ಬೆಂಡೆ, ಬದನೆ, ಟೊಮ್ಯಾಟೊ, ಈ ಒಂದು ಸೌತೆಕಾಯಿ ಹೀರೆಕಾಯಿ ಜಾತಿಗಳನ್ನ ತರಕಾರಿನ ಬೆಳೀತಿರ್ತಾರೆ. ಇವರು ಬೆಳೆಯುವಂತ ರೈತರು ಹೇಗೆ ಇಲ್ಲಿ ತಾವು ಹೇಳಿದ್ರಿ ಬಹಳಷ್ಟು ಲಾಭ ಇದೆ ನಮಗೆ, ಜೇನು ತುಪ್ಪದಕ್ಕಿಂತಲೂ ಪರಾಗಸ್ಪರ್ಶ ಕ್ರಿಯೆಯಿಂದ ಹೆಚ್ಚಿನ ಒಂದು ಲಾಭ ಬರುತ್ತೆ ತರಕಾರಿ ಬೆಳೆಗಳು ಅಂತಕ್ಕಂಥ ವಿಚಾರವಾಗಿ ಇಳುವರಿ ಮೇಲೆ ಸಾಕಷ್ಟು 20-30% ಇಳುವರಿ ಜಾಸ್ತಿ ಆಗತ್ತಂತಕ್ಕಂಥ ವಿಚಾರ. ಇದನ್ನ ಅವರು ತಮ್ಮ ಹೊಲಗಳಲ್ಲಿ ಅಳವಡಿಸಬೇಕಾದ್ರೆ ಹೇಗೆ ತಂತ್ರಜ್ಞಾನ ಇರಬಹುದು, ಇದ್ರ ಬಗ್ಗೆ ರೈತರಿಗೆ ತಿಳುವಳಿಕೆ ಇರಬಹುದು, ಜೊತೆಗೆ ಎಲ್ಲೆಲ್ಲಿ ಸಿಗತ್ತೆ ಇದು ಜೇನು ಗೂಡುಗಳು, ಜೇನು ಪೆಟ್ಟಿಗೆಗಳು ಅಂತಕ್ಕಂಥ ವಿಚಾರ? ಇದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಈ ಒಂದು ಜೇನು ಸಾಕಾಣಿಕೆಯನ್ನು ಮಾಡಬೇಕಾದ್ರೆ ಒಂದು ಸಣ್ಣ ತರಬೇತಿಯ ಅಗತ್ಯ ಇರುತ್ತೆ. ಆಸಕ್ತ ರೈತ ಬಂದವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ದೇ ಆದರೆ ಅವರಿಗೆ ಸೂಕ್ತವಾದಂತಹ ತರಬೇತಿಯನ್ನು ಈಗ ನಮ್ಮಲ್ಲಿ ಅವಾಗ ರೈತರು ಹೆಚ್ಚಿನ ಒಂದು 20-30 ಸಂಖ್ಯೆಯಲ್ಲಿ ಬಂದರೆ ಒಂದು ಆರ್ಗನೈಸ್ಡ್ ಟ್ರೈನಿಂಗ್ ಅಂತ ಹೇಳಿ ಮಾಡ್ತೀವಿ. ಆದರೆ ಇಲ್ಲ ಸರ್, ನಮಗೆ 20-30 ಜನ ಬರಲಿಕ್ಕಾಗಲ್ಲ, ನನಗೆ ಒಬ್ಬನಿಗೆ ಆಸಕ್ತಿ ಇದೆ ಅಥವಾ ನಮ್ಮ ಸ್ನೇಹಿತರು ಸೇರಿ ಮಾಡ್ಬೇಕಂತ ಅನ್ಕೊಂತ ಇದೀವಿ ಅಂತಾಗ ಯಾವುದೇ ದಿನ ಬೇಕಾದರೂ ಅವರು ನಮಗೆ ಮುಂಚಿತವಾಗಿ ತಿಳಿಸಿ ಬಂದಿದ್ದೆ ಆದರೆ ಆ ಒಬ್ಬರಿಬ್ಬರಿಗೂ ಸಹ ಆ ಒಂದು ತರಬೇತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಆ ಒಂದು ಸೂಕ್ತ ತರಬೇತಿಯನ್ನು ತಗೊಂಡ ನಂತರ ತೋಟಗಾರಿಕೆ ಇಲಾಖೆಗೆ ಹೋಗಿ ಅವರಿಗೆ ಒಂದು ಅರ್ಜಿಯನ್ನು ನೀಡಿ ನಾವು ಈ ತರ ಸಹಾಯಧನ ಬೇಕು, ನಾವು ಜೇನು ಪೆಟ್ಟಿಗೆಯನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು 40-50% ಸಾಮಾನ್ಯ ವರ್ಗದವರಿಗಾದ್ರೆ 40% ಪರಿಶಿಷ್ಟ ಜಾತಿ ಪಂಗಡ ಮತ್ತು ಹಿಂದುಳಿದವರಿಗಾದ್ರೆ 50% ಸಹಾಯಧನದಲ್ಲಿ ಈ ಒಂದು ಜೇನು ಪೆಟ್ಟಿಗೆ ಮತ್ತು ಜೇನು ಕುಟುಂಬವನ್ನು ಸಹ ಸೇರಿ ವಿತರಿಸತಕ್ಕಂತ ಒಂದು ಕಾರ್ಯಕ್ರಮ ಇದೆ. ಒಂದು ಪೆಟ್ಟಿಗೆಯ ವೆಚ್ಚ ಸುಮಾರು 4,000 ರೂಪಾಯಿ ಆಗುತ್ತೆ. ಒಂದು ಪೆಟ್ಟಿಗೆ ಇಡಬೇಕಾದ್ರೆ 4,000 ರೂಪಾಯಿ ಖರ್ಚಾಗುತ್ತೆ. ಅದರಲ್ಲಿ ಸುಮಾರು 1,800 ರೂಪಾಯಿಗಳಷ್ಟು ಸಹಾಯಧನ ಸಹ ಅವರು ಕೊಡ್ತಾರೆ. ಇವುಗಳನ್ನ ಈ ಒಂದು ಪ್ರಯೋಜನವನ್ನು ಅವ್ರು ಪಡೆಯಬಹುದು. ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಒಂದು ಜೇನು ಪೆಟ್ಟಿಗೆಗಳ ಅಗತ್ಯ ಇದೆ ಅಂತ ಹೇಳಿದ್ರೆ ಮಧುವನ ಅಂತೇಳಿ ಒಂದು ಯೋಜನೆ ಇದೆ. ಅಲ್ಲಿ ಸುಮಾರು 25 ಜೇನು ಪೆಟ್ಟಿಗೆಗಳನ್ನ ಸುಮಾರು 1,00,000 ವೆಚ್ಚದಲ್ಲಿ, ಅದರಲ್ಲಿ ಫಲಾನುಭವಿಗಳ ವೆಚ್ಚ 50,000 ಇವರು ಬರೆಸಬೇಕಾಗತ್ತೆ. ಇನ್ನು ಉಳಿದ 50,000 ಇಲಾಖೆಯಿಂದ ಬರೆಸ್ತಾರೆ. ಈ ಒಂದು ಯೋಜನೆ ಸಹ ಅಲ್ಲಿ ಲಭ್ಯ ಇರುತ್ತೆ. ತೋಟಗಾರಿಕೆ ಇಲಾಖೆಯಲ್ಲಿ ತಮ್ಮ ಹತ್ತಿರದಂತಹ ಸಹಾಯಕ ತೋಟಗಾರಿಕಾ ನಿರ್ದೇಶಕರನ್ನ ಭೇಟಿಯಾಗಿ ಈ ಒಂದು ಪ್ರಯೋಜನಗಳನ್ನು ಅವ್ರು ಪಡ್ಕೊಳ್ಬಹುದು. ಈಗ ತರಕಾರಿಯಲ್ಲಿ ತಾವು ಹೇಳಿದ್ರೆ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಈ ರೀತಿ ಒಂದು ಪ್ರಮುಖವಾಗಿ ಜೇನು ಹುಳುಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾವಂತಕ್ಕಂಥ ವಿಚಾರ, ಇದನ್ನ ಜಾಸ್ತಿ ಮಾಡಬೇಕು, ಇನ್ನು ಪರಾಗಸ್ಪರ್ಶ ಕ್ರಿಯೆ ಜಾಸ್ತಿ ಆಗಬೇಕು. ಆಮೇಲೆ ಬೇರೆ ರೀತಿಯಿಂದ ಪರಾಗಸ್ಪರ್ಶ ನಡೀತಾ ಇರುತ್ತೆ, ಗಾಳಿಯಿಂದ ಆಗುತ್ತೆ, ಬೇರೆ ಹುಳುಗಳು ಪಾತ್ರಗಿತ್ತಿ ಬೇರೆ ಬೇರೆ ಹುಳುಗಳಿಂದ ಆಗುವ ಸಾಧ್ಯತೆಗಳಿರ್ತವೆ. ಇಲ್ಲಿ ರೈತರಿಗೆ ಏನು ಒಂದು ಕಿವಿ ಮಾತನ್ನು ಹೇಳಿಕ್ ಇಷ್ಟಪಡ್ತೀರಿ? ಇದು ಯಾವ ರೀತಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸ್ಕೋಪ್ ಇದೆ, ಇದಕ್ಕೆ ರೈತರ ಬಗ್ಗೆ ಜಾಸ್ತಿ ತಿಳುವಳಿಕೆ ನಮ್ಮ ತಗೋಬೇಕು, ಮಾಹಿತಿಯನ್ನು ತಗೊಂಡು ಅಳವಡಿಸಿಕೆ ಮಾಡ್ಕೋಬೇಕು ಹೊಲಗಳಲ್ಲೆಲ್ಲ, ಯಾವ ರೀತಿ ಅವರಿಗೆ ಕಿವಿ ಮಾತನ್ನ ಹೇಳ್ತೀರಿ? ಈ ಜೇನು ಸಾಕಾಣಿಕೆ ಅನ್ನತಕ್ಕದ್ದು ಬಹಳ ಪ್ರಮುಖವಾದಂತಹ ಒಂದು ಅಂಗ, ಈ ಒಂದು ಕೃಷಿಯ ಉಪಕಸಬುಗಳಲ್ಲಿ ಬಹಳ ಪ್ರಮುಖವಾದಂತಹ ಅಂಗ. ಹಲವಾರು ಯೋಜನೆಗಳು ಇವತ್ತು ರಾಷ್ಟ್ರೀಯ ಜೇನು ಮಂಡಳಿಯಿಂದ ಹಲವಾರು ಸೌಲಭ್ಯಗಳು ಸಹ ರೈತರಿಗೆ ಸಿಗ್ತಾ ಇದೆ. ಆದರೆ ಇವುಗಳ ಒಂದು ಪ್ರಯೋಜನವನ್ನು ನಮ್ಮ ರೈತರು ಪಡ್ಕೊಳ್ಳಿಕ್ ಮುಂದೆ ಬರ್ತಾ ಇಲ್ಲ. ಇವತ್ತು ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ, ಅದರಲ್ಲಿ 5ನೇ ಪ್ರಮುಖ ಘಟಕ ಜೇನು ಸಾಕಾಣಿಕೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಒಂದು ಜೇನು ಸಾಕಾಣಿಕೆಗೆ ಹೆಚ್ಚಿನ ಒಂದು ನಾವು ಬೇರೆ ಕಸಬುಗಳಂತೆ ನಾವು ಹೆಚ್ಚಿನ ಒಂದು ಕೇರ್ ತಗೊಳ್ಳೋ ಅಗತ್ಯ ಇಲ್ಲ, ಹೌದು ತಗೊಳ್ತಾ ಇಲ್ಲ. ಹಾಗೂ ಅವರಿಗೆ ಹೆಚ್ಚಿನ ಒಂದು ಕೆಲಸ ಸಹ ಇರುವುದಿಲ್ಲ ಈ ಒಂದು ಜೇನು ಸಾಕಾಣಿಕೆ ಮಾಡಬೇಕಾದ್ರೆ. ಈಗ ನಾವು ಕೃಷಿಯಲ್ಲಿರ್ಬೋದು, ಅದಕ್ಕೇನೋ ಮೇವು ಹಾಕಬೇಕು, ಆರಾಡಬೇಕು, ಹಾಗೆ ಇರ್ತವೆ. ಅದರಿಂದ ಸ್ವಲ್ಪ ಆಸಕ್ತಿ ತಗೊಂಡ್ರೆ ಹೆಚ್ಚಿನ ಒಂದು ಲಾಭವನ್ನ ಪಡ್ಕೊಳ್ಬಹುದು. ಈ ಒಂದು ನಿಟ್ಟಿನಲ್ಲಿ ಅವ್ರು ಮುಂದೆ ಹೋದ್ರೆ ರಾಷ್ಟ್ರೀಯ ಜೇನು ಮಂಡಳಿಯ ಒಂದು ಸದಸ್ಯರಾಗಬಹುದು. ಆ ಸದಸ್ಯರಾದ ನಂತರ ಅವರಿಗೆ ಒಂದು ಆಗ್ಮಾರ್ಕ್ ಸರ್ಟಿಫಿಕೇಶನ್ ಸಹ ಅವರೇ ಮಾಡಿಸ್ಕೊಡ್ತಾರೆ. ಜೇನಿನ ಉತ್ಪಾದಕತೆಯನ್ನು ಹೆಚ್ಚಿದಂತೆಲ್ಲ ಅವರು ಮಾರಾಟ ಕೇಂದ್ರಗಳಿಗೆ ಮಾರಾಟ ನೇರವಾಗಿ ಮಾರಾಟ ಮಾಡತಕ್ಕಂಥ ವ್ಯವಸ್ಥೆ ಮಾಡ್ತಾರೆ, ಹಾಗೂ ಹೆಚ್ಚಿನ ಒಂದು ಅಂತಾರಾಷ್ಟ್ರೀಯ ಮಟ್ಟಗಳಿಗೆ ತರಬೇತಿಗಳು ಹಾಗೂ ಅವುಗಳ ಅಧ್ಯಯನ ಪ್ರವಾಸಕ್ಕೆ ಕಳಿಸ್ಲಿಕ್ಕಂಥ ಯೋಜನೆಗಳಿದ್ದಾವೆ. ಇವುಗಳನ್ನು ಅವರು ಸದ್ಬಳಕೆ ಮಾಡಿಕೊಳ್ಬೋದಾಗುತ್ತೆ. ಅದಕ್ಕೆ ಪ್ರಮುಖವಾಗಿ ಹೇಳೋದು ಇಷ್ಟೇ, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬನ್ನಿ, ಅಗತ್ಯವಾದಂತಹ ಒಂದು ತರಬೇತಿಯನ್ನು ತಗೊಳ್ಳಿ, ಜೇನು ಕೃಷಿಯಲ್ಲಿ ಕೈ ಜೋಡಿಸಿ, ಮೊದಲನೇದಾಗಿ ಪ್ರಾರಂಭ ಮಾಡಿ, ನಂತರ ಅದೇ ಮುಂದೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಒಳ್ಳೆಯದು ಡಾಕ್ಟರ್ ಬದ್ರಿ ಪ್ರಸಾದ್ ಅವರು, ಇದುವರೆಗೆ ಈ ತರಕಾರಿ ಬೆಳೆಗಳಲ್ಲಿ ಜೇನು ಕೃಷಿ ಮಾಡೋದ್ರಿಂದ ಯಾವ ರೀತಿ ಒಂದು ಇಳುವರಿ ಜಾಸ್ತಿ ಆಗತ್ತೆ, ಪರಾಗಸ್ಪರ್ಶ ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದರೆ, ನಮ್ಮ ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ತಮ್ಮ ತೋಟಗಳಲ್ಲಿ ಒಂದು ಎಕರೆಗೆ ಹೇಳಿದಾಗೆ 2-3 ಜೇನು ಪೆಟ್ಟಿಗಳನ್ನು ಇಟ್ಟು ಇದ್ರ ಬಗ್ಗೆ ಹೆಚ್ಚು ಲಾಭವನ್ನು ಪಡ್ಕೊಳ್ಳಿ, ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನ ಭೇಟಿಯಾಗಿ ಇದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡ್ಕೊಂಡು ಜೇನು ಕೃಷಿಯನ್ನು ಮಾಡೋದ್ರ ಬಗ್ಗೆ ತ್ವರ್ಜನ ವಹಿಸಿ ಮುಂದೆ ಬರಲಿ ಅಂತ ಹೇಳೋಣ. ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತರಕಾರಿ ಬೆಳೆಗಳಲ್ಲಿ ಜೇನಿನ ಪರಾಗಸ್ಪರ್ಶ ಮತ್ತು ಅದರ ಮಹತ್ವ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಆರ್.ಪಿ. ಭದ್ರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿ.ಜಿ. ಬೌಲತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಚದುರಿದಂತೆ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30.8-33.3 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 19.6-20.7 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 80-84% ಮತ್ತು ಕನಿಷ್ಠ ಆರ್ದ್ರತೆ 44-56% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 23-25 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿ ಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಸತತವಾಗಿ ಮಳೆ ಬರುತ್ತಿರುವುದರಿಂದ ಎರೆಹುಳು ಕೋಣೆಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಸಂಗ್ರಹವಾಗದಂತೆ ನೋಡ್ಕೋಬೇಕು. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗಬಹುದು. ಆದುದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯವಿದ್ದಲ್ಲಿ ಹಾಗೂ ಸ್ವಚ್ಛ ಆಕಾಶ ಇದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣ ಹತೋಟೆಯನ್ನು ಮಾಡಲು 2.5 ml ಕಾರ್ಬೋಸ್ಪಾನ್ 25 EC ಅಥವಾ 1 ml ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫುರಾನ್ 3G 1 ಎಕರೆಗೆ ಎರಚಬೇಕು. ಹೆಚ್ಚಿನ ಮಳೆ ಆಗುತ್ತಿರುವ ಕಾರಣ ಹತ್ತಿ ಬೆಳೆಯು ಅಲ್ಲಲ್ಲಿ ಹಸಿಯಾಗಿ ಸೊರಗಲಾರಂಭಿಸಿದ್ದು ಈ ಹತ್ತಿ ಸಸ್ಯ ನೆಟೆ ಪ್ಯಾರಾವಿಲ್ಟ್ ರೋಗವನ್ನು ಹತೋಟಿ ಮಾಡಲು ನಿಂತ ನೀರನ್ನು ಹೊರಹಾಕಿ 25 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ COC ಅಥವಾ 20 ಗ್ರಾಂ ಕಾರ್ಬನ್ಡೈಸಮ್ ಅನ್ನು 100 ಗ್ರಾಂ ಯೂರಿಯಾ ಜೊತೆ ಸೇರಿಸಿ ಪ್ರತಿ 10 ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡದ ಸುತ್ತಲೂ ನೆನೆಸಬೇಕು. ಇನ್ನು ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 ಗ್ರಾಂ 19-19-19 ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಇನ್ನು ಹತ್ತಿ ಬೆಳೆ ಬಿತ್ತಿದ 70 ರಿಂದ 90 ದಿನಗಳಲ್ಲಿ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 35 ಕೆಜಿ ಯೂರಿಯಾ ಮತ್ತು 15 ಕೆಜಿ ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕು. ಹೆಚ್ಚಿನ ಮಳೆಯಿಂದಾಗಿ ತೊಗರಿ ಬೆಳೆಯಲ್ಲಿ ಕಾಂಡ ಮಚ್ಚೆ ರೋಗ ಕಂಡು ಬರುತ್ತಿದ್ದು, ಇದರ ಹತೋಟೆಗಾಗಿ 2 ಗ್ರಾಂ ಮೆಟಾಲಾಕ್ಸಿಕಲ್ ಎಂಜೆಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣ ಕಾಂಡ ಭಾಗದಿಂದ ಬೇರಿಗೆ ತೊಯ್ಯುವಂತೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿಯಲ್ಲಿ ಬೇರುಕೊಳೆ ರೋಗ, ಸಿಡಿ ರೋಗದ ನಿರ್ವಹಣೆಗಾಗಿ 2 ಗ್ರಾಂ ಕಾರ್ಬನ್ ಡೈಸಮ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿಯಲ್ಲಿ ಗೊಡ್ಡು ರೋಗದ ಹತೋಟೆಗಾಗಿ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಮತ್ತು 1 ಮಿಲಿಲೀಟರ್ ಸ್ಪೈರೋಮೆಸಫಿನ್ 39.5 SC ಅಥವಾ 0.50 ಮಿಲಿಲೀಟರ್ ಮೆಲ್ಪೆಮ್ಯಾಕ್ಸಿನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಶೇಂಗಾದಲ್ಲಿ ಸ್ಪೊಡೋಪ್ಟೆರಾ ಹತೋಟೆಗೆ 4 ಗ್ರಾಂ ಮೆಟೆರಿಜಿಯಂ ರಿಲೇ ಅಥವಾ 0.2 ಗ್ರಾಂ ಇಮಾಮಿಕ್ವಿನ್ ಬೆಂಜೋಯೇಟ್ 5 SG ಅಥವಾ 1 ಗ್ರಾಂ ಥಯೋಡಿಕಾರ್ಬ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಶೇಂಗಾ ಬೆಳೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಉತ್ತಮ. ಇನ್ನು ಶೇಂಗಾ ಬೆಳೆಯಲ್ಲಿ ಬೀಜ ಮತ್ತು ಕಾಂಡಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ. ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರ ವಹಿಸಬೇಕು. ಇನ್ನು ಮೆಣಸಿನಕಾಯಿಯಲ್ಲಿ ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನ್ಯಾಪ್ತಲಿಕ್ ಎಸಿಟಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟನ್ನು ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ಲೋಪೀಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಮಳೆಗಾಲದಲ್ಲಿ ಕುರಿ ಹಾಗೂ ಆಡುಗಳಿಗೆ ಬರುವ ಆಂಟಿ ರೊಟಾಕ್ಸಿಮಿಯಾ ರೋಗಕ್ಕೆ ಸೂಕ್ತ ಲಸಿಕೆಯನ್ನು ಹಾಕಿಸಬೇಕು ಮತ್ತು ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದಿ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳೆಯಬಹುದು. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು. ರಾಯಚೂರು ಮಾರುಕಟ್ಟೆ ಹತ್ತಿ ಹೈಬ್ರಿಡ್ ಕನಿಷ್ಠ 7,000 ರೂಪಾಯಿಗಳಿಂದ ಗರಿಷ್ಠ 7,800 ರೂಪಾಯಿಗಳವರೆಗೆ. ಶೇಂಗಾ ಗುಂಗ್ರಿ 2,969 ರೂಪಾಯಿಗಳಿಂದ 4,629 ರೂಪಾಯಿಗಳವರೆಗೆ. ಈರುಳ್ಳಿ 1,950 ರೂಪಾಯಿಗಳಿಂದ 3,550 ರೂಪಾಯಿಗಳವರೆಗೆ. ಭತ್ತ ಸೋನಮಸೂರೆ 2,231 ರೂಪಾಯಿಗಳು. ಸೂರ್ಯಕಾಂತಿ 4,705 ರೂಪಾಯಿಗಳಿಂದ 5,004 ರೂಪಾಯಿಗಳವರೆಗೆ. ಕೆಂಪು ತೊಗರಿ ಕನಿಷ್ಠ 8,369 ರೂಪಾಯಿಗಳಿಂದ ಗರಿಷ್ಠ 8,639 ರೂಪಾಯಿಗಳವರೆಗೆ. ಈಗ ಕೇಳಿ ಮಾನ್ವಿ ಮಾರುಕಟ್ಟೆ. ಸಜ್ಜೆ ಕನಿಷ್ಠ 2,550 ರೂಪಾಯಿಗಳಿಂದ ಗರಿಷ್ಠ 2,625 ರೂಪಾಯಿಗಳವರೆಗೆ. ಭತ್ತ ಹಳೆ ಸೋನ ಮಸೂರೆ 2,750 ರೂಪಾಯಿಗಳಿಂದ 3,620 ರೂಪಾಯಿಗಳವರೆಗೆ. ಅಕ್ಕಿ ಇತರೆ 3,000 ರೂಪಾಯಿಗಳು. ಈಗ ಕೇಳಿ ಲಿಂಕ್ಸ್ಕೂರು ಮಾರುಕಟ್ಟೆ. ಸಜ್ಜೆ ಕನಿಷ್ಠ 2,200 ರೂಪಾಯಿಗಳಿಂದ ಗರಿಷ್ಠ 2,770 ರೂಪಾಯಿಗಳವರೆಗೆ. ಜೋಳ 2,400 ರೂಪಾಯಿಗಳು. ಭತ್ತ ಸೋನ 3,100 ರೂಪಾಯಿಗಳು. ಬಿಳಿಯೆಳ್ಳು 12,475 ರೂಪಾಯಿಗಳು. ಸೂರ್ಯಕಾಂತಿ 5,000 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ.

ದಯ ಗಣರಾಯ ಪಾಲೆ ಸಮಾನ ದಯ ಗಣರಾಯ ಪಾಲೆ ಸಮಾನ ದಯ ಯಾ